ಸೃಷ್ಟಿಯ ವಿಚಾರದಲ್ಲಿ ಶ್ರುತಿಯ ವಾಕ್ಯಗಳು ಇವು ಉಪಾಯಾರ್ಥವಾಗಿ ಹೇಳಿದ್ದೆ ವಿನಃ ವಾಸ್ತವಿಕತೆಯಲ್ಲಿ ಅಜನಾದ ಬ್ರಹ್ಮನಿಂದ ಜನ್ಮ ಹೇಗೆ ತಾನೇ ಆದೀತು, ಸೃಷ್ಟಿಯ ಜನ್ಮ ಇಸ್ ದ ಬೇಸಿಕ್ ಆರ್ಗ್ಯುಮೆಂಟ್. ಮೂಲಭೂತವಾದ ಏನು ಜಿಜ್ಞಾಸು ಅಂದರೆ, ಸೃಷ್ಟಿಯು ಅಜಾತ ಬ್ರಹ್ಮನಿಂದ ಆಗಿದೆ ಅಂತಾಗಿದ್ದೆ ಆದರೆ ಹೇಗಾಗಲಿಕ್ಕೆ ಸಾಧ್ಯ? ಬ್ರಹ್ಮನು ಅಜಾತ ಅಂದರೆ ಈ ಒಂದು ಸೃಷ್ಟಿಯು ಸೃಷ್ಟಿತವಾಯಿತು ಅಂತ ನೀವು ಹೇಳಬೇಕಾದ್ರೆ ಅಘಟಿತವಾದಂತಹ ಬ್ರಹ್ಮನಿಂದ ಘಟಿತವಾದಂತಹ ಸೃಷ್ಟಿ ಆಯಿತು ಅಂತಾಯ್ತು. ಘಟಸ್ತಪ ಹಾಗೆ ಹೇಳೋದು ಸರಿಯಾಗೋದಿಲ್ಲ ಅನ್ನೋ ಈ ವಾದ ಮುಂದುವರೆದು ಇದು ಒಂದು ಉಪಾಯಾತ್ಮಕವಾದಂತಹ ಒಂದು ಪ್ರಯತ್ನವೇ ವಿನಃ ವಾಸ್ತವಿಕವಾಗಿ ಸೃಷ್ಟಿ ಆಗೇ ಇಲ್ಲ ಅನ್ನುವಂಥದ್ದನ್ನು ಸಿದ್ಧಾಂತಿಯು ಸಿದ್ಧ ಮಾಡ್ತಾನೆ. ಅದಕ್ಕಾಗಿ ಒಂದು ಎರಡು ಸಪೋರ್ಟ್ಗಳನ್ನು ಕೊಡ್ತಾನೆ. ಕಥಂ ಶ್ರುತಿ ನಿಶ್ಚಯ ಇತಿ, ಶ್ರುತಿಯು ಹೀಗೆ ನಿಶ್ಚಯ ಮಾಡಿದೆ ಅನ್ನೋದು ಹೇಗೆ? ಅದಕ್ಕೆ ಗೌಡಪಾದರು ಹೇಳ್ತಾರೆ, ಶ್ರುತಿಯ ಒಂದು ಸುಂದರವಾದ ಹೇಳಿಕೆ, ಇಹ ನಾನಾ ನ ಅಸ್ತಿ, ನೇಹ ನಾನಾಸ್ತಿ ಕಿಂಚನ, ಇಹ ಕಿಂಚನ ನಾನಾ ನ ಅಸ್ತಿ. ಕಠೋಪನಿಷತ್ ಏನ್ ಮಾಡ್ತದೆ? ನಾನಾ ಅಂದ್ರೆ ದ್ವೈತ, ನಾನಾ ಅಂದ್ರೆ ದ್ವೈತ, ಭೇದ ಅಂದ್ರೆ ದ್ವೈತ, ಅಭೇದ ಅಂದ್ರೆ ಅದ್ವೈತ. ಇಲ್ಲಿ ಆತ್ಮನನ್ನ ಹೊರತುಪಡಿಸಿ ಮತ್ತೊಂದು ಬೇರೆ ಯಾವುದು ಇಲ್ಲ ಅನ್ನುವ ಈ ಹೇಳಿಕೆ ದ್ವೈತವನ್ನು ತೆಗೆದಾಗ್ತದೆ. ಮತ್ತು ಇನ್ನೊಂದು ಹೇಳಿಕೆ, ಅಕಸ್ಮಾತ್ ಇದೆ ಅಂತ ನೀವೇನಾದ್ರೂ ಹೇಳಿದ್ರೆ, ಇಂದ್ರೋ ಮಾಯಾಭಿಹಿ ಇತ್ಯಪಿ, ಅನೇಕ ರೂಪಗಳಿಂದ ಇಂದ್ರನು ತೋರ್ತಾನೆ, ಅವೆಲ್ಲ ಮಾಯಾರೂಪಗಳು. ಇಂದ್ರೋ ಮಾಯಾಭಿಹಿ ಇತ್ಯಪಿ, ಅಜಾಯಮಾನಃ ಬ್ರಹ್ಮ ಬಹುದಾ ಮಾಯೆಯ ಜಾಯತೆ ತು ಸಹ, ಜನ್ಮರಹಿತನಾದ ಬ್ರಹ್ಮನು, ಜಾತರಹಿತನಾದ ಬ್ರಹ್ಮನು, ಅಜಾತನಾದ ಬ್ರಹ್ಮನು ಅಕಸ್ಮಾತ್ತಾಗಿ ಸೃಷ್ಟಿಯ ರೂಪದಲ್ಲಿ ಹುಟ್ಟು ಬಂದಿದ್ದಾನೆ ಅಂತಂದರೆ ಇದು ಮಾಯಾ ಹುಟ್ಟುತ್ತಾನೆ, ಬೇರೆ ಇನ್ನೊಂದು ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಮಾಯೆಯ ಜಾಯತೆ ತು ಸಹ, ಮಾಯೆ ಮಾತ್ರದಿಂದ ಹುಟ್ಟಿದ್ದು ಅಂತ ನಾವು ನಿರ್ಧಾರಕ್ಕೆ ಬರಬೇಕು. 172 ಭಾಷ್ಯ, ಯದಿ ಹಿ ಭೂತತ ಇವ ಸೃಷ್ಟಿ ಸ್ಯಾತ್ ತತಃ ಸತ್ಯಮೇವ ನಾನಾ ವಸ್ತು ಇತಿ ತತ್ ಅಭಾವ ಪ್ರದರ್ಶನಾರ್ಥಂ, ಅಭಾವ ಪ್ರದರ್ಶನಾರ್ಥಂ ಅಹಂನಾಯ ನ ಸ್ಯಾತ್. ಸ್ವಭಾವ ಪ್ರದರ್ಶನ ಅಂತ ಕೇಳಿಸ್ತು ನನಗೆ, ಅದಕ್ಕೆ ಹಿಂಗೆ ನೋಡಿಲ್ಲ, ನಂಗೆ ಕೇಳಿಸ್ತು ಹಂಗೆ. ಅಭಾವ ಪ್ರದರ್ಶನಾರ್ಥಂ ಆಮ್ನಾಯ ನ ಸ್ಯಾತ್. ಯದಿ ಹಿ ಭೂತತ ಏವ ಸೃಷ್ಟಿ, ನಿಜವಾಗಿಯೂ ಸೃಷ್ಟಿ ಆಗಿದ್ದೇ ಆದರೆ, ಸೃಷ್ಟಿ ಭೂತತ ಉಂಟಾಗಿದ್ದೇ ಆದರೆ ತತಃ ಸತ್ಯಮೇವ ನಾನಾ ವಸ್ತು. ಈ ನಾನಾ ನಾನಾ ಏನೋ ಎಲ್ಲವೂ ತ್ರಿಕಾಲ ಸತ್ಯ ಆಗಬೇಕಾಗಿತ್ತು. ಹೇಳ್ರಿ ಯಾಕೆ? ಸತ್ಯದಿಂದ ಹುಟ್ಟಿದೆ. ನೀರಿನಿಂದ ಉಂಟಾದ ತೆರೆ ನೀರೇ ಹೇಗೋ, ಚಿನ್ನದಿಂದ ಉಂಟ ಆಭರಣ ಹೇಗೆ ಚಿನ್ನವೇನೋ, ಅಜಾತ ಬ್ರಹ್ಮನಿಂದ ಉಂಟಾದಂತಹ ಈ ಸೃಷ್ಟಿ ಇದು ಕೂಡ ಸತ್ಯವೇ. ಸತ್ಯಮೇವ ನಾನಾ ವಸ್ತು ಇತಿ. ಹಾಗಿಲ್ಲ ತದ್ ಅಭಾವ ಪ್ರದರ್ಶನಾರ್ಥಂ, ಹಾಗಿಲ್ಲ ನೋಡಿ. ಆದ್ದರಿಂದ ಉಂಟಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಲಿಕ್ಕಾಗಿ ಉಪನಿಷತ್ತಿನ ಹೇಳಿಕೆ ಸಪೋರ್ಟ್ ತಗೋಬಹುದು, ಏನಂತ ರೆಫರೆನ್ಸ್ ತಗೋಬಹುದು. ನಾನಾ ಇವ ನ ಅಸ್ತಿ ಕಿಂಚನ ನಾನಾ ಇಹ ನ ಅಸ್ತಿ, ಬೇರೆ ಆತ್ಮನ ಹೊರತುಪಡಿಸಿ ಬೇರೆ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ ಅನ್ನುವ ಕಠೋಪನಿಷತ್ತಿನ ಹೇಳಿಕೆಯನ್ನು ಇಲ್ಲಿ ನಾವು ಸಪೋರ್ಟಾಗಿ ತಗೋಬಹುದು. ಇತ್ಯಾದಿ ರಾಮನಾಯಃ ದ್ವೈತ ಭಾವ ಪ್ರತಿಷೇಧಾರ್ಥಃ. ಈ ಪ್ರಕಾರವಾದ ಉಪನಿಷತ್ತಿನ ಹೇಳಿಕೆಗಳು ದ್ವೈತವನ್ನು ವಿರೋಧಿಸ್ತಾವೆ ವಿನಃ ಬೇರೆ ಇನ್ನು ಯಾವ ಅದಕ್ಕೆ ತಾತ್ಪರ್ಯ ಇಲ್ಲ. ದ್ವೈತ ಭಾವ ಪ್ರತಿಷೇಧಾರ್ಥಂ, ಇವು ದ್ವೈತ ಭಾವನೆ ವಿರೋಧಿಸ್ತಾರೆ. ಅಂದರೆ ಈ ಸೃಷ್ಟಿಯಲ್ಲಿ ದ್ವೈತ ಎನ್ನುವುದು ಇಲ್ಲ. ದ್ವೈತ ಎನ್ನುವ ಫಿಲಾಸಫಿ ಇದು ಇಂಟ್ರೂಡರ್, ಅನವಶ್ಯಕವಾಗಿ ಪ್ರವೇಶವಾಗಿದೆ. ಅವರಷ್ಟ ಸ್ಕಾಲರ್ ನಾವು ಸ್ಕಾಲರು, ಅವ್ರು ಎಷ್ಟೇ ಪಾಂಡಿತ್ಯನ ನಮಗೂ ಪಾಂಡಿತ್ಯ ಇದೆ, ನಾವು ವ್ಯಾಖ್ಯಾನಿಸಬಹುದು ಅಂತ ಹೊಂಟಾಗ ಪ್ರತಿಕ್ರಿಯಾಪೂರ್ವಕವಾದ ಭಾವನಾದಿಂದ ಬಂದಿದ್ದರಿಂದಾಗಿ ಅದು ಏನು ಬರೆದರೂ ಕೂಡ ಪ್ರತಿಕ್ರಿಯಾತ್ಮಕವಾಗಿರ್ತದೆ, ಕ್ರಿಯಾತ್ಮಕವಾಗಿರೋದು. ಶಂಕರರಿಂದ ಏನು ಬಂತು, ಪರಮ ಭಗವತ್ಪಾದಾಚಾರ್ಯರಿಂದ ಏನು ಬಂತು, ಅದು ಸಹಜವಾಗಿ ಬಂತು. ಯಾರದ ಮೇಲೆ ಪ್ರತಿಕ್ರಿಯೆ ಮಾಡಬೇಕು ಅಂತ ಬಂದಿದ್ದಲ್ಲ ಅದು. ನಮಗಿದ ಮುಂಚಿನವರು ತಪ್ಪು ಹೇಳಿದ್ದಾರೆ ಅದನ್ನು ಸರಿಪಡಿಸಬೇಕು ಅಂತ ವ್ಯಾಖ್ಯಾನ ಬರೆದದ್ದಲ್ಲ ಭಾಷ್ಯ. ಅದಕ್ಕೆ ಯಾವತ್ತೂ ಭಾಷ್ಯಗಳನ್ನು ಶಂಕರಾಚಾರ್ಯರನ್ನು ಭಾಷ್ಯಕಾರರು ಅಂತ ಕರೀತಾರೆ. ಭಾಷ್ಯಕಾರ ಬಾಕಿಯವೆಲ್ಲ ಉಪಭಾಷ್ಯಕಾರ, ಶಂಕರ ನಂತರ ಬಂದವರೆಲ್ಲ ಶಂಕರ ಮಾತ್ರ ಭಾಷ್ಯಕಾರ. ಅದಕ್ಕಿಂತ ಪೂರ್ವದಲ್ಲಿ ವ್ಯಾಖ್ಯಾನಗಳು ಇದ್ದಿದ್ದಿಲ್ಲ ಅಂತಲ್ಲ. ದರ್ ಇಸ್ ನೋ ಸಿಸ್ಟಮೆಟಿಕ್ ಟ್ರಾನ್ಸ್ಲೇಷನ್ ಆಫ್ ದಿ ಸಾರಿ ಎಕ್ಸ್ಪ್ಲನೇಷನ್ ಆಫ್ ದಿ ಶಾಸ್ತ್ರಾಸ್. ಒಂದು ಶಿಸ್ತಿನಿಂದ ಕ್ರಮವನ್ನು ಯಾರು ಹಾಕಿಕೊಟ್ಟಿದ್ದಿಲ್ಲ. ಹೀಗಾಗಿ ದಿ ಭಾಷ್ಯಕಾರ ಶಂಕರ ಭಗವತ್ಪಾದಾಚಾರ್ಯ. ದ್ವೈತ ಭಾವ ಪ್ರತಿಷೇಧ ಅರ್ಥ ತಸ್ಮಾತ್ ಆತ್ಮ ಏಕತ್ವ ಪ್ರತಿಪತ್ತಿ ಅರ್ಥ ಕಲ್ಪಿತ ಸೃಷ್ಟಿ ಅಭೂತ ಇವ ಪ್ರಾಣ ಸಂವಾದವತ್. ಆತ್ಮ ಏಕತ್ವ ಪ್ರತಿಪತ್ತಿ ಅರ್ಥ ಕಲ್ಪಿತ ಸೃಷ್ಟಿ. ಪ್ರತಿಪತ್ತಿ ಅರ್ಥ ಕಾಮ ಕಲ್ಪಿತ ಸೃಷ್ಟಿ ಪ್ರಾಣ ಸಂವಾದವತ ಅಭೂತ. ಪ್ರಾಣ ಸಂವಾದ ನೆನಪಿದೆಯಾ? ಪ್ರಾಣ ಮತ್ತು ವಾಕ್ ಆದಿ ಇತರ ಇಂದ್ರಿಯಗಳ ಜೊತೆ ಸಂವಾದವಾಯಿತು. ಆ ಸಂವಾದವು ಅದು ಗೌಣಾರ್ಥದಲ್ಲಿ ಆಗ್ತದೆ, ಮುಖ್ಯಾರ್ಥದಲ್ಲಿ ತಾತ್ಪರ್ಯ ಬೇರೆಯೇ ಇರ್ತದೆ. ಏನು ತಾತ್ಪರ್ಯ ಅಂತಂದರೆ ಯಾವುದೇ ಪ್ರಕಾರವಾದಂತಹ ಸೃಷ್ಟಿ ಆಗೇ ಇಲ್ಲ ಅನ್ನೋದು ಅಲ್ಲಿ ಕೂಡ ಸಿದ್ಧವಾಗ್ತದೆ. ಓಕೆ, ಸೊ ತಸ್ಮಾತ್ ಆತ್ಮ ಏಕತ್ವ ಪ್ರತಿಪತ್ಯರ್ಥ ಕಲ್ಪಿತ ಸೃಷ್ಟಿ. ನಾವು ಸೃಷ್ಟಿಯ ಶಾಸ್ತ್ರವು ಸೃಷ್ಟಿಯ ವಿಚಾರವನ್ನು ಕಲ್ಪಿತ ಸೃಷ್ಟಿ ಅಂತ ವಿಂಗಡಿಸಿ ಯಾಕೆ ಹೇಳಿದೆ ಅಂತಂದರೆ, ನಮಗೆ ಮುಖ್ಯಾರ್ಥದಲ್ಲಿ ಆತ್ಮ ಏಕತ್ವ ಪ್ರತಿಪತ್ತಿ ಅರ್ಥ, ಜೀವಾತ್ಮ ಪರಮಾತ್ಮನಲ್ಲಿ ಏಕತ್ವವನ್ನು ನಮಗೆ ಸ್ಪಷ್ಟಪಡಿಸಬೇಕಾಗಿದೆ. ಶಾಸ್ತ್ರಕ್ಕೆ ಏನು ಸ್ಪಷ್ಟಪಡಿಸಬೇಕಾಗಿದೆ? ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯವನ್ನು ಸ್ಪಷ್ಟಪಡಿಸಬೇಕಾಗಿದೆ. ಆ ದೃಷ್ಟಿಯಿಂದ ಸೃಷ್ಟಿಯನ್ನು ನಾವು ಕಲ್ಪಿತ ಅಂತ ನೋಡಿದ್ದಾದರೆ ಅವಶ್ಯವಾಗಿಯೂ ನಾವು ಇದನ್ನು ಒಂದು ಉಪಾಯವಾಗಿ ತಂದು ನಿಲ್ಲಿಸಬಹುದು ಜೀವೇಶ್ವರ ಐಕ್ಯದಲ್ಲಿ. ಅದಕ್ಕಾಗಿ ಇನ್ನೊಂದು ವಾಕ್ಯ ಬರ್ತದೆ, ಇಂದ್ರೋ ಮಾಯಾಭಿಹಿ ಇತಿ ಅಭೂತ ಅರ್ಥ ಪ್ರತಿಪಾದಕೇನ ಮಾಯಾ ಶಬ್ದೇನ ವ್ಯಪದೇಶಾತ್. ಇಂದ್ರನು ಅನೇಕ ರೂಪಗಳಿಂದ ಕಾಣ್ತಾ ಇದ್ದಾನೆ, ಮಾಯಾ ಅದ ಅಲ್ಲಿ ಶಬ್ದ ಬರ್ತದೆ, ಮಾಯಾಭಿಹಿ ಇಂದ್ರ ಮಾಯಾಭಿಹಿ ಅನೇಕಶಃ. ಓಹೋ, ಅವನು ನಾನಾ ನಾನಾ ಆಗಿ ಕಂಡದ್ದು ಮಾಯೆಯಿಂದಾಗಿ. ಇದನ್ನ ಮಾಯಾ ಶಬ್ದವನ್ನು ಹೇಗೆ ನೀವು ಇಲ್ಲಿ ತಂದುಕೊಂಡ್ರಿ, ಇಂಪೋರ್ಟ್ ಮಾಡಿದ್ರಿ? ಏಕೆಂದರೆ ಅಲ್ಲಿ ಇಲ್ಲ ಮಾಯಾ ಶಬ್ದ. ಎಲ್ಲಿದೆ ಇಂದ್ರೋ ಮಾಯಾಭಿಹಿ? ಮಾಯಾಭಿಹಿ ಮಾಯಾ ಅನ್ನೋ ಶಬ್ದ ಇಲ್ಲಿ ಯಾಕೆ ಬಂತು ಅಂದರೆ, ಅವ್ರು ಹೇಳ್ತಾರೆ ಅದಕ್ಕೆ ಮುಂಚಿತವಾಗಿ, ಮಾಯಾ ಶಬ್ದೇನ ವ್ಯಪದೇಶಾತ್ ಇಂದ್ರೋ ಮಾಯಾಭಿಹಿ ಇತಿ ಅಭೂತ ಅರ್ಥ ಪ್ರತಿಪಾದಕೇನ ಮಾಯಾ ಶಬ್ದೇನ ವ್ಯಪದೇಶಾತ್. ಇಲ್ಲದೇ ಇರುವುದನ್ನ ಇದೆ ಎಂದು ತೋರ್ಪಡಿಸುವ ಶಕ್ತಿ ಮಾಯೆಗೆ ಮಾತ್ರ. ಅಭೂತ ಅರ್ಥ ಪ್ರತಿಪಾದ, ಅಭೂತ ಅಂದ್ರೆ ಇಲ್ಲದೇ ಇರುವುದು, ಇಲ್ಲದೇ ಇರುವುದನ್ನ ಪ್ರತಿಪಾದ ಇದೆ ಎಂದು ತೋರಿಸುವಂತಹ ಪ್ರಯತ್ನ ಅಥವಾ ಶಕ್ತಿ ಅಥವಾ ಸಾಧ್ಯತೆ ಮಾಯಾ ಶಬ್ದೇನ ವ್ಯಪದೇಶ ಅಥವಾ ಮಾಯಾ ಶಬ್ದದಿಂದ ಹೇಳಲ್ಪಡುತ್ತದೆ. ಆವಾಗ ನನ್ನ ಎತ್ತುಕೊಳ್ತಾನೆ, ನಾನು ಪ್ರಜ್ಞಾವಚನ ಮಾಯಾ ಶಬ್ದ. ಮಾಯೆಗೆ ಇನ್ನೊಂದು ಅರ್ಥ ಇದೆ, ಆ ಅರ್ಥ ಇಲ್ಲಿ ಯಾಕೆ ಸರಿ ಹೊಂದೋದಿಲ್ಲ ಅನ್ನೋದಕ್ಕೆ ಇದು ಒಂದು ಸಣ್ಣ ಜಿಜ್ಞಾಸ. ಏನು ಇನ್ನೊಂದು ಅರ್ಥ ಏನದು? ಪ್ರಜ್ಞಾವಚನ ಮಾಯಾ ಶಬ್ದ. ಮಾಯಾ ಅಂದರೆ ಪ್ರಜ್ಞಾ ಅಂತ ಇನ್ನೊಂದು ಅರ್ಥ, ಮಾಯಾ ಶಬ್ದಕ್ಕೆ ಇನ್ನೊಂದು ಅರ್ಥ ಪ್ರಜ್ಞಾ. ಯಾಕೆ ನಾವು ಅದನ್ನು ಆ ಅರ್ಥದಲ್ಲಿ ನೋಡಬಾರ್ದು? ಸತ್ಯಂ ಇಂದ್ರಿಯ ಪ್ರಜ್ಞಾಯಾಹ ಅವಿದ್ಯಾಮಯತ್ವೇನ ಮಾಯಾತ್ವ ಅಭ್ಯುಪಗಮಾತ್ ಅದೋಷ. ಇಂದ್ರಿಯ ಪ್ರಜ್ಞಾಯಾಹ ಅವಿದ್ಯಾಮಯತ್ವೇನ, ನೀನು ಹೇಳೋ ಸರಿ ಇದೆಪ್ಪ ನಿಜ, ಇಲ್ಲಿ ಇಂದ್ರಿಯಗಳ ವ್ಯವಹಾರ ನಡೆದಾಗ, ಇಂದ್ರಿಯ ವಿಷಯಗಳ ಸಂಬಂಧದಲ್ಲಿ ವ್ಯವಹಾರ ನಡೆದಾಗ ಅದು ಜ್ಞಾನಮಯವಾಗಿರ್ತದೋ ಏನೋ ಅಜ್ಞಾನದ ಕೂಡಿರ್ತದೋ, ಅಜ್ಞಾನದಿಂದ ಕೂಡಿರ್ತದೆ. ಆದ್ದರಿಂದ ಇಂದ್ರಿಯಗಳು ಸತ್ಯ, ವಿಷಯಗಳು ಸತ್ಯ, ಇಂದ್ರಿಯ ವಿಷಯಗಳ ಅನುಭವವೂ ಕೂಡ ಸತ್ಯ. ಅಲ್ಲೇ ಮಾಯಾ ಮುಚ್ಚಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಅದನ್ನ ಇಂದ್ರಿಯಗಳು ಅರಿವು ಅರಿವು ಮಾತ್ರವಾಗಿಲ್ಲ, ಅವಿದ್ಯಾದಿಂದ ಕೂಡಿದ ಅರಿವಾಗಿದೆ. ಗೊತ್ತಲ್ಲ. ಆದ್ದರಿಂದ ಎಲ್ಲ ವ್ಯವಹಾರಗಳು ಮಾಯಾ ವ್ಯವಹಾರಗಳು. ಆದ್ದರಿಂದಲೇ ಇಂದ್ರನು ಅನೇಕ ಪ್ರಕಾರವಾಗಿ ಹುಟ್ಟಿಕೊಂಡ. ಯಾಕೆ ಹುಟ್ಟಿಕೊಂಡ? ಮಾಯಯ ಇಲ್ಲದೆ ಹೋದ್ರೆ ಮಾಯ ಹುಟ್ಕೊಂಡ್ರೆ ಶ್ರುತಿಯಲ್ಲಿ ಹೇಳಿದ ಆ ಮಾತು ನಿಮಗೆ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಇಂದ್ರಿಯ ಪ್ರಜ್ಞಾಯ ಅವಿದ್ಯಾಮಯತ್ವೇನ ಮಾಯಾತ್ವ ಅಭ್ಯುಪಗಮಾತ್. ಆ ದೃಷ್ಟಿಯಿಂದ ಅದೋಷ. ನೀವು ಒಂದು ವೇಳೆ ಮಾಯೆಯನ್ನ ಪ್ರಜ್ಞಾ ಅನ್ನೋ ಅರ್ಥದಲ್ಲಿ ತಗೊಂಡ್ರು ಕೂಡ ಏನೂ ತಪ್ಪಿಲ್ಲ. ನಾವು ಮೊದಲೇ ಒಪ್ಪಿಕೊಂಡು ಬಿಡ್ತೀವಿ ಎಲ್ಲ ಅಜ್ಞಾನದ ಕೂಡಿದ್ದಾಗಿದೆ ಅಂತೇಳಿ. ತಸ್ಮಾತ್ ಮಾಯಯ ಇವ ಜಾಯತೆ ತು ಸಹ. ಆದ್ದರಿಂದ ಮಾಯಯ ಇವ ಜಾಯತೆ, ಅವನು ಮಾಯೆಯಿಂದ ಅನೇಕವಾಗಿ ಹುಟ್ಟಿಕೊಂಡನು. ತೂ ಶಬ್ದ ಅವಧಾರಣಾರ್ಥ ಮಾಯಯ ಏವ. ಮಾಯೆಯಿಂದ ಮಾತ್ರ ಇದೆಲ್ಲವೂ ಸಾಧ್ಯ ಅನ್ನೋದನ್ನ ಸ್ಪಷ್ಟಪಡಿಸಲಿಕ್ಕಾಗಿ ತೂ ಶಬ್ದ. ಆ ತೂ ಶಬ್ದ ಎದಕ್ಕೆ ಬಂದದ್ದು? ಎಂಫಸೈಸ್ ಮಾಡಲಿಕ್ಕೆ. ಇಸ್ ಎನ್ ಎಂಫಥೆಟಿಕ್ ವರ್ಡ್, ಒತ್ತಾಯ ಮಾಡುತ್ತದೆ. ಮಾಯ ಮಾತ್ರದಿಂದಲೇ ಅನೇಕವಾಗಲು ಸಾಧ್ಯವಿನಃ ಬ್ರಹ್ಮನು ಅನೇಕ ಇಲ್ಲೇ ಇಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ. ತು ಶಬ್ದ ಅವಧಾರಣಾರ್ಥ ಮಾಯಾ ಇವ. ನ ಹಿ ಅಜಾಯಮಾನತ್ವಂ ಬಹುಧಾ ಜನ್ಮ ಚ ಏಕತ್ರ ಸಂಭವತಿ. ಆದ್ದರಿಂದ ಏನಾಯಿತು? ಮಾಯಯ ಇವ ಇತಿ ಅಜಾಯಮಾನತ್ವಂ ಬ್ರಹ್ಮ, ಜನ್ಮರಹಿತನಾದ ಬ್ರಹ್ಮ, ಬಹುಧಾ ಜನ್ಮ ಚ ಅನೇಕವಾಗಿದ್ದಾನೆ, ಏಕತ್ರ ಸಂಭವತಿ ಅನ್ನುವುದು ಹೊಂದಿ ಬರುವುದಿಲ್ಲ. ನ ಅಲ್ಲದ ನೋಡ್ರಿ, ನ ಹಿ ಹಿ ಅಂದ್ರೆ ಏಕೆಂದರೆ ಕಾರಣ ಕೊಡ್ತಾ ಇದ್ದಾರೆ. ತು ಶಬ್ದ ಅವನಾರ್ಥ ಮಾಯ ಮಾಯ ಇವ, ಮಾಯೆಯಿಂದ ಮಾತ್ರ ಅನೇಕವಾಗಿ ಕಾಣಲು ಸಾಧ್ಯ ಅನ್ನುವುದಕ್ಕೆ ಏಕೆಂದರೆ ಅಜಾಯಮಾನತ್ವಂ ಬಹುಧಾ ಜನ್ಮ ಚ, ಜನ್ಮರಹಿತನಾದ ಬ್ರಹ್ಮನು ಅನೇಕವಾಗಿದ್ದಾನೆ ಅನ್ನುವ ಈ ಹೇಳಿಕೆ ಸಿದ್ಧ ಆಗೋದೇ ಇಲ್ಲ. ನ ಸಂಭವತಿ ಬಹುಧಾ ಜನ್ಮ ನ ಸಂಭವತಿ, ಹುಟ್ಟುರಹಿತನಾದ ಬ್ರಹ್ಮನು ಅನೇಕವಾಗಿದ್ದಾನೆ ಅಂತ ಸಾಧ್ಯವೇ ಇಲ್ಲ. ಅನ್ಲೆಸ್ ಯು ಬ್ರಿಂಗ್ ಎ ವರ್ಡ್ ಮಾಯಾ. ಮಾಯಾ ಶಬ್ದವನ್ನು ನೀವು ಇಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡದೆ ಹೋದರೆ ಯಾವ ರೀತಿಯಿಂದಲೂ ಕೂಡ ಅದ್ವಿತೀಯನಾದ ಬ್ರಹ್ಮನು ಅನೇಕವಾಗಲಿಕ್ಕೆ ಸಾಧ್ಯವೇ ಇಲ್ಲ. ದಟ್ ಇಸ್ ವಾಟ್ ಇಟ್ ಈಸ್. ಮತ್ತೆ ಅದೇ ಓಲ್ಡ್ ಲಾಜಿಕ್ ಕೊಡ್ತಾರೆ. ಅಗ್ನೋ ಇವ ಶೈತ್ಯಂ ಔಷ್ಣ್ಯಂ ಚ, ಅಗ್ನಿಯು ಬಿಸಿಯೂ ಆಗಿದೆ ತಂಪು ಆಗಿದೆ ಅಂತ ಹೇಗೆ ಸಾಧ್ಯ ಇಲ್ಲವೋ, ಒಬ್ಬನು ಇದ್ದಾನೆ ಅನೇಕನೂ ಇದ್ದಾನೆ ಅನ್ನೋದು ಏಕತ್ರವಾಗಿ ಸಾಧ್ಯ ಇಲ್ಲ. ಶೈತ್ಯಂ ಔಷ್ಣ್ಯಂಚ ಫಲತ್ವಾಚ್ಚ ಆತ್ಮ ಏಕತ್ವ ದರ್ಶನಮೇವ ಶ್ರುತಿ ನಿಶ್ಚಿತ ಅರ್ಥ. ಉಪನಿಷತ್ತುಗಳು ಫಲವನ್ನು ಹೇಳ್ತಾವೆ ಅಂತಂದ್ರೂ ಕೂಡ ಏನು ಫಲವನ್ನು ಹೇಳ್ತಾವೆ, ಆತ್ಮ ಏಕತ್ವ ದರ್ಶನಮೇವ. ಜೀವೇಶ್ವರರಲ್ಲಿ ಐಕ್ಯವನ್ನು ಮಾತ್ರ ಉಪನಿಷತ್ತುಗಳು ಹೇಳ್ತವೆ. ನಿಶ್ಚಿತ ಅರ್ಥ, ಅದರಿಂದ ಶ್ರುತಿಗಳು ಏನೇನು ಹೇಳಿವೆ ಅಂದರೆ ನಿಶ್ಚಿತವಾದ ಅರ್ಥವನ್ನು, ಯಾವ ನಿಶ್ಚಿತ ಅರ್ಥ, ಜೀವೇಶ್ವರ ಐಕ್ಯ ವಿಷಯವಾಗಿ ನಿಶ್ಚಿತವಾದ ಅರ್ಥವನ್ನು ಹೇಳುತ್ತವೆ ಅಂತ ಹೇಳಿದ್ರಲ್ಲೋ, ಅದನ್ನು ಪುಷ್ಟೀಕರಿಸಲಿಕ್ಕಾಗಿ ಈ ಈಶಾವಾಸ್ಯ ಕಠೋಪನಿಷತ್ತಿನ ಎರಡು ವಾಕ್ಯಗಳು. ತತ್ರ ಕೋ ಮೋಹ ಕಶೋಕ ಏಕತ್ವಮನು ಪಶ್ಯತ ಇತ್ಯಾದಿ ಮಂತ್ರವರ್ಣಾತ್ ಮೃತ್ಯೋ ಸಹ ಮೃತ್ಯುಮಾಪ್ನೋತಿ ಇತಿ ನಿಂದಿತತ್ವಾಚ್ಚ ಸೃಷ್ಟ್ಯಾದಿಭೇದ ದೃಷ್ಟೇ ತತ್ರ ಕೋ ಮೋಹ ಕಶೋಕ ಏಕತ್ವಮನು ಪಶ್ಯತ ಈಶಾವಾಸ್ಯ. ಏನು ಈಶಾವಾಸ್ಯ ಹೇಳ್ತದೆ? ಅಲ್ಲಿ ಯಾವನು ಏಕತ್ವವನ್ನು ಕಂಡಿದ್ದಾನೋ ಅವನಲ್ಲಿ ನಾವು ಮೋಹ ಇರಲಿಕ್ಕೆ ಸಾಧ್ಯ, ಕಶೋಕ ಇನ್ಯಾವ ದುಃಖ ಇರಲಿಕ್ಕೆ ಸಾಧ್ಯ. ಇಂತಹ ಅನೇಕ ಮಂತ್ರಗಳಿವೆ ಕಠೋಪನಿಷತ್ತಿನಲ್ಲಿ. ಮೃತ್ಯು ಸಹ ಮೃತ್ಯು ಆಪ್ನೋತಿ, ಯಾವನು ಮರಣವನ್ನು ಹೊಂದಿದ್ದಾನೋ ಅವನು ಪುನಃ ಮತ್ತೆ ಹುಟ್ಟಿ ಮತ್ತೆ ಮರಣವನ್ನು ಹೊಂದ್ತಾನೆ. ಯಾರಿವನು? ಅವಿದ್ಯಾ ಉಪಾಧಿಸ್ತಃ. ಈ ಪ್ರಕಾರವಾಗಿ ಸೃಷ್ಟಿಯ ಏನು ವಿಚಾರ, ಸೃಷ್ಟಿಯಾದಿ ಭೇದ, ಸೃಷ್ಟಿಯ ವಿಚಾರಗಳು ಆ ಪರಬ್ರಹ್ಮನ ಬಿಟ್ಟು ಹೊರತುಪಡಿಸಿ ಬೇರೆ ಇವೆ ಅನ್ನುವಂತಹ ವಾದವನ್ನು ಅದನ್ನು ಪೂರ್ತಿಗ ನಿಂದಿತತ್ವಾಚ್ಚ ಅದನ್ನು ನಿಂದನೆ ಮಾಡಲಾಯಿತು. ನಿಂದನೆ ಅಂದರೆ ಏನರ್ಥ? ಕ್ರಿಟಿಸೈಸ್ ಮಾಡೋದಲ್ಲ, ನಿಂದನೆ ಅಂತಂದರೆ ಅಲ್ಲಗಳದಂತಾಯಿತು. ಅಲ್ಲಗಳದಂತ ಏನು ಅಲ್ಲಗಳದ್ರು? ಅವರೀಗ ಭೇದ ದೃಷ್ಟಿಯನ್ನು ಅಲ್ಲಗಳದ್ರು. ಸಂಭೂತೇರಪವಾದಾಚ ಸಂಭವ ಪ್ರತಿಷಿಧ್ಯತೆ. ಕೋನ್ವೀನಂ ಜನಯೇದಿತಿ ಕಾರಣಂ ಪ್ರತಿಷಿಧ್ಯತೆ. ಸಂಭೂತೇರಪವಾದಾಚ್ಚ ಸಂಭವ ಪ್ರತಿಷಿಧ್ಯತೆ ಕೋನ್ವೀನಂ ಜನಯೇದಿತಿ ಕಾರಣಂ ಪ್ರತಿಷಿಧ್ಯತೆ. ಸಂಭೂತೇ ಅಪವಾದಾತ್ ಚ ಸಂಭವ ಪ್ರತಿಷಿಧ್ಯತೆ. ಸಂಭೂತೇ ಚ ಸಂಭವ, ಹೆಂಗ ನೋಡ್ರಿ, ಸಂಭೂತೇ ಚ ಸಂಭವ ಅಪವಾದಾತ್ ಪ್ರತಿಷಿಧ್ಯತೆ. ಉಂಟಾಗುವಿಕೆ, ಉಂಟಾದದ್ದು ಮತ್ತು ಉಂಟಾಗುವಿಕೆ, ಈಶಾವಾಸ್ಯದ ಹೇಳಿಕೆ ಇದು. ಭಗವಂತನಿಗೆ ಏನನ್ನಾದರೂ ಉಂಟು ಮಾಡಿದ್ದೂ ಇಲ್ಲ, ಉಂಟು ಮಾಡುವಿಕೆಯೂ ಇಲ್ಲ. ಜಗತ್ತು ಉಂಟಾಗಿಲ್ಲ, ಉಂಟಾಗುವಿಕೆಯ ಸಾಧ್ಯತೆಗಳೂ ಇಲ್ಲ. ಹೀಗಾಗಿ ಎರಡು ನಕಾರಗಳಿವೆ ಇಲ್ಲಿ. ಒಂದು ಸಂಭೂತಿ ಅಪವಾದ, ಇನ್ನೊಂದು ಸಂಭವ ಪ್ರತಿಷಿಧ್ಯತೆ. ಸಂಭೂತಿ ಉಂಟಾದದ್ದು, ಜಗತ್ತು ಉಂಟಾಗಿದೆ, ಜಗತ್ತು ಉಂಟಾಗಿಲ್ಲ, ನಾಮರೂಪ ತಾನೆ ಅದು ಉಂಟಾಗಿಲ್ಲ. ಇನ್ನು ಯಾರು ಯಾರಾದರೂ ಒಬ್ಬರು ಉಂಟು ಮಾಡಿರುತ್ತಾರೆ, ಉಂಟು ಮಾಡುವ ಉಂಟಾಗುವ ಸ್ವಭಾವವೂ ಅದಕ್ಕಿಲ್ಲ, ಜಡ. ಜಗತ್ತು ಉಂಟಾಗಿಲ್ಲ, ಉಂಟಾಗುವ ಸಾಧ್ಯತೆಗಳು ಇಲ್ಲ, ಬರ್ಕೊಂಬಿಡಿ, ಅದೇ ಫೈನಲ್. ಜಗತ್ತು ಸೃಷ್ಟಿ ಉಂಟಾಗಿಲ್ಲ, ಉಂಟಾಗುವ ಸಾಧ್ಯತೆಯೂ ಇಲ್ಲ. ಇಂತಹ ಆ ಬ್ರಹ್ಮನನ್ನ ಕೋನು ಏನಂ ಜನಯೇತಿತಿ, ಏನಂ ಆತ್ಮಾನಂ ಕಹಾನು ಜನಯೇತ, ಯಾರು ತಾನೇ ಹುಟ್ಟಿಸಲಿಕ್ಕೆ ಸಾಧ್ಯ? ಈ ಮೂಲಕವಾಗಿ ಕಾರಣಂ ಪ್ರತಿಷಿದ್ಧತೆ, ಕಾರಣವನ್ನು ಕೂಡ ಇಲ್ಲಿ ನಿರಾಕರಿಸಿದ್ದಾರೆ. ಅಂಧಂ ತಮಃ ಪ್ರವಿಶಂತಿ ಈ ಸಂಭೂತಿ ಉಪಾಸತೆ ಇತಿ ಸಂಭೂತೇ ಉಪಾಸ್ಯತ್ವ ಅಪವಾದಾತ್ ಸಂಭವ ಪ್ರತಿಷಿದ್ಧತೆ. ಯಾರು ಉಂಟಾಗಿದೆ ಎಂದು ಶ್ರದ್ಧೆಯಿಂದ ಮುಂದುವರಿತಾರೋ ಅವರು ಅಂಧಂ ತಮಃ ಪ್ರವಿಶಂತಿ, ಕತ್ತಲೆಯ ಲೋಕಕ್ಕೆ ಹೋಗ್ತಾರೆ. ಗಾಢ ಕತ್ತಲೆಯ ಲೋಕ, ಅಂಧಂ ತಮಃ ಇದೆ ನೋಡಿ, ಅಂಧಂದ ಕುರುಡು ಕತ್ತಲೆ, ಕುರುಡು ಕತ್ತಲೆಯನ್ನು ಪ್ರವೇಶಿಸುತ್ತಾರೆ. ಇತಿ ಸಂಭೂತೇ ಉಪಾಸ್ಯತ್ವ ಅಪವಾದಾತ್ ಸಂಭವ ಪ್ರತಿಷಿದ್ಧತೆ ನ ಹಿ ಪರಮಾರ್ಥತಃ ಸಂಭೂತಾಯಾಂ ಸಂಭೂತೌ ತದ್ ಅಪವಾದಃ ಉಪಪದ್ಯತೆ ನನು ವಿನಾಶೇನ ಸಂಭೂತೇ ಸಮುಚ್ಚಯ ವಿದ್ಯರ್ಥಃ ಸಂಭೂತಿ ಅಪವಾದಃ. ಸಂಭೂತಿ ಏನೋ, ಸಂಭೂತ ಸಂಭೂತ ಉಂಟಾಗುವಿಕೆ, ಅಸಂಭೂತ ಅಂದರೆ ಉಂಟಾಗದಿಲ್ಲದಿರುವಿಕೆ. ಸಂಭೂತೇ ಉಪಾಸ್ಯತ್ವ ಅಪವಾದಾತ್, ಅಲ್ಲಿ ಹಿಂಗ್ ತೊಂಬರ್ರಿ, ತದ್ ಅಪವಾದ ನ ಉಪಪದ್ಯತೆ, ಸಂಭೂತಿಯನ್ನ ಅಲ್ಲಗಳೆಯುವುದು ಸಾಧ್ಯವಿರಲಿಲ್ಲ. ಒಂದು ವೇಳೆ ಸಂಭೂತಾಯಾಮ್ ಪರಮಾರ್ಥತಃ, ಉಂಟಾಗುವಿಕೆ ಅನ್ನುವಂಥದ್ದು ಪಾರಮಾರ್ಥಿಕವಾಗಿದ್ದರೆ ಶ್ರುತಿಯು ಬಂದುಬಿಟ್ಟು ಇದನ್ನ ನಿರಾಕರಿಸುವ ಸಾಧ್ಯತೆ ಇಲ್ಲ. ನಾಮರೂಪ ಅಂತ ಹೇಳಿಯೋ, ತೋರ್ತಾ ಇದೆ ಅಂತ ಹೇಳಿಯೋ, ಅಧ್ಯಾರೋಪವಾಗಿದೆ ಅಂತ ಹೇಳಿಯೋ, ನಾವು ಅದನ್ನು ಏನು ಶ್ರುತಿ ನಿರಾಕರಣೆ ಮಾಡ್ತೀವಿ, ಆ ನಿರಾಕರಣೆ ಮಾಡುವ ಸಾಧ್ಯತೆ ಇಲ್ಲ. ಒಂದು ವೇಳೆ ಅದು ಪರಮಾರ್ಥತಃ ಸಂಭೂತಾಯಾಮ್ ಸಂಭೂತೌತದ ಅಪವಾದ ನ ಉಪಪದ್ಯತೆ, ಆ ನ ಅಲ್ಲಿ ತೊಂಬರು, ನಾನು ವಿನಾಶೇನ ಸಂಭೂತೇ ಸಮುಚ್ಚಯ ವಿದ್ಯರ್ಥ ಸಂಭೂತಿ ಅಪವಾದ. ಅಲ್ಲ ಸರ್, ಅಲ್ಲ, ಹಾಗಲ್ಲ ಸರ್, ಸಂಭೂತಿ ಅಸಂಭೂತಿ ಎರಡನ್ನು ಸಮುಚ್ಚಯ ಮಾಡ್ಕೊಂಡು ಹೋಗೋಣಂತೆ. ಯಾವಾಗ ಯಾವಾಗ ನಮಗೆ ಸೃಷ್ಟಿ ಉಂಟಾಗಿದೆ ಅಂತ ಹೇಳಬೇಕಾಗ್ತದೆ ಅವಾಗ ಸಂಭೂತಿ ಹೇಳೋಣಂತೆ. ಯಾವಾಗ ಸೃಷ್ಟಿ ಬೇಸರ ಆಗ್ತದೆ ಅವಾಗೇನು ದುಃಖ ಜಾಸ್ತಿ ಆಗ್ತಾವ, ಕಷ್ಟ ಜಾಸ್ತಿ ಆಗ್ತಾವ, ನೋವು ಜಾಸ್ತಿ ಆಗ್ತಾವ, ಅವಾಗೇನು ಮಾಡೋದು, ಅಸಂಭೂತಿ ಅಂತ ಹೇಳ್ಬಿಡೋದು. ಆದ್ದರಿಂದ ಸಮುಚ್ಚಯ ಯಾಕೆ ಇಡಬಾರ್ದು, ಸಂಭೂತಿ ಅಸಂಭೂತಿಗಳಲ್ಲಿ ಸಮುಚ್ಚಯವನ್ನು ಯಾಕೆ ತಂದ್ಕೋಬಾರ್ದು? ಇಲ್ಲ, ಅದನ್ನು ಕುರಿತ ಅದನ್ನು ಸಹಿತ ನಾವು ನಿರಾಕರಣೆ ಮಾಡಿದ್ದೀವಿ. ಸಂಭೂತಿಂಚ ವಿನಾಶಂಚ ಸಂಭೂತೇ ವಿನಾಶೇನ ಸಮುಚ್ಚಯ ವಿದ್ಯರ್ಥ. ಸಂಭೂತಿ ಅಪವಾದ ಅವನನ್ನು ಏನಂತಾನೆ, ವಿನಾಶ ಮತ್ತು ಸಂಭೂತಿ ಉಂಟಾಗುವಿಕೆ ಮತ್ತು ನಾಶವಾಗುವಿಕೆ ಇವು ಎರಡರ ಸಮುಚ್ಚಯ. ಈ ಸಮುಚ್ಚಯಕ್ಕಾಗಿ ಸಂಭೂತಿ ಅಪವಾದ. ಒಂದು ಸೆಕೆಂಡ್, ಒಂದನ್ನು ನಿಂದಿಸುವುದು, ಇನ್ನೊಂದನ್ನು ವಿಧಿಸುವುದು. ಒಂದು ನ್ಯಾಯ ಇದೆ, ಒಂದು ನ್ಯಾಯ ಇದೆ. ಏನು ನ್ಯಾಯ ಅಂದರೆ, ಇದು ವಿಧಿಸುವುದು ಮತ್ತು ನಿಂದಿಸುವುದು ಅಂತ ನ್ಯಾಯ. ಒಂದನ್ನ ನಿಂದಿಸಲಿಕ್ಕೆ ಒಂದನ್ನ ವಿಧಿಸಬೇಕಾಗ್ತದೆ. ತೊಡಗಿಸೋದು, ನಿಯಮದಲ್ಲಿ ತೊಡಗಿಸೋದು. ಸೊ ಬರ್ಕೊಳ್ಳಿ, ಆ ನ್ಯಾಯದ ಆಧಾರದಲ್ಲಿ ಉಂಟಾಗುವಿಕೆ ಮತ್ತು ನಾಶವಾಗುವಿಕೆ ಎರಡನ್ನೂ ಸೇರಿಸಬೇಕು. ಸೇರಿಸಿಬಿಟ್ರೆ ಸಂಭೂತಿಯನ್ನು ನಿಂದಿಸುವ ಅವಶ್ಯಕತೆ ಇಲ್ಲ, ಉಂಟಾಗುವಿಕೆಯನ್ನು ನಿಂದಿಸುವ ಅವಶ್ಯಕತೆ ಇಲ್ಲ. ಸಾರಿ, ನಾಶವಾಗುವಿಕೆಯನ್ನು ನಿಂದಿಸುವ ಅವಶ್ಯಕತೆ ಇಲ್ಲ. ಅಂತ ಪೂರ್ವ ಪಕ್ಷಿ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್. ನ್ಯಾಯ ಇದೆಯಲ್ಲ, ವಿಧಿಸುವುದು ನಾಶ ಅಲ್ಲ, ನಿಂದಿಸುವುದು ವಿಧಿಸುವುದು ಮತ್ತು ನಿಂದಿಸುವುದು. ಸಂಸ್ಕೃತ ಕೊಟ್ಟಿಲ್ಲ ಅವರು. ಮತ್ತೆ ಇನ್ನೊಂದು ಬರ್ಕೊಡ್ರಿ, ವಿದ್ಯಾ ಮತ್ತು ಅವಿದ್ಯಾ ಇವು ತದ್ವಿರುದ್ಧ ಸ್ವಭಾವಗಳಿಂದಾಗಿ ಇವುಗಳಲ್ಲಿ ಸಮುಚ್ಚಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೂ ಶಾಸ್ತ್ರದಲ್ಲಿ ಕೆಲವು ಸಮುಚ್ಚಯಾತ್ಮಕವಾದ ವಿವರಣೆಗಳಿವೆ, ಅವುಗಳನ್ನೇ ಉಪಾಸನಾ ಎಂದು ಕರೆಯಲಾಗುತ್ತದೆ. ಒಟ್ಟಾರೆ ತಾತ್ಪರ್ಯದಲ್ಲಿ ಏಕತ್ವವನ್ನು ಪ್ರತಿಪಾದಿಸುವಾಗ ಉಪಾಸನಾ ಸಹಿತವಾಗಿ ಎಲ್ಲ ಕರ್ಮಗಳನ್ನು ನಿಂದಿಸಬೇಕಾಗುತ್ತದೆ. ಇಲ್ಲದೇ ಹೋದಲ್ಲಿ ಕಂಟಿನ್ಯೂ, ಇಲ್ಲದೇ ಹೋದಲ್ಲಿ ಒಂದನ್ನು ಒಪ್ಪಿಕೊಂಡು ಇನ್ನೊಂದನ್ನು ಮಾತ್ರ ನಿಂದಿಸದಂತಾಗುತ್ತದೆ. ಸಂಭೂತಿ ಎನ್ನುವ ಶಬ್ದ ಮೃತ್ಯುವನ್ನು ದಾಟಲು ಉಪಾಸನಾ ರೂಪದಲ್ಲಿ ವಿಧಿಸಲಾಗಿದೆ. ಕರ್ಮ ಎನ್ನುವ ಶಬ್ದವನ್ನು ಸ್ವಾಭಾವಿಕವಾದ ಅಜ್ಞಾನದಿಂದ ಉಂಟಾಗುವ ಪ್ರವೃತ್ತಿ ರೂಪವಾಗಿದ್ದರೂ ಕೂಡ ಮೃತ್ಯುವನ್ನು ದಾಟಲು ಉಪಾಸನಾ ಮಾರ್ಗವು ಉಪಾಸನಾ ಮಾರ್ಗವನ್ನು ಒಪ್ಪಿಕೊಳ್ಳಲಾಗುವುದು ಬ್ರಾಕೆಟ್ನೊಳಗೆ ಇದು ಕೂಡ ಅವಿದ್ಯೆಯೇ. ಇಲ್ಲಿ ಮೃತ್ಯು ಎನ್ನುವ ಶಬ್ದ ಏಷಣಾರೂಪದ ಏಷಣಾತ್ರಯಗಳು ರೂಪದ ಮೃತ್ಯುವೇ ವಿನಃ ಜನ್ಮ ಜನ್ಮಾಂತರದ ಜನ್ಮ ಮೃತ್ಯು ಅಲ್ಲ. ಉಪಾಸನಾದಿಂದ ಈ ಮೃತ್ಯುವನ್ನು ಈ ಅಂಡರ್ಲೈನ್ ಮಾಡಿ, ಉಪಾಸನಾದಿಂದ ಈ ಮೃತ್ಯುವನ್ನು ದಾಟಿ ವಿರಕ್ತನಾಗಿ ಉಪನಿಷತ್ ಶಾಸ್ತ್ರಾರ್ಥವನ್ನು ಸಾಂಪ್ರದಾಯಿಕವಾಗಿ ಪಡೆದುಕೊಂಡು ಶ್ರವಣ ಮನನಾದಿಗಳನ್ನು ಮಾಡುವುದರಲ್ಲಿ ಜೀವಾತ್ಮ ಪರಮಾತ್ಮ ಏಕತ್ವ ಅವಶ್ಯವಾಗಿ ಆಗುವುದು, ಸ್ಪಷ್ಟವಾಗುವುದು. ಕೆಳಗಡೆ ತಾತ್ಪರ್ಯ ಅಂತ ಬರೀರಿ, ಹಂಗೆ ಬಾಕಿ ಇಡ್ರಿ. ನಾಳೆ ತಾತ್ಪರ್ಯ ಬರೆಸಿ, ಇದು ಈಗ ನಾನೇನು ನೋಟ್ಸ್ ಕೊಟ್ಟೆ, ಇದು 173 ಭಾಷ್ಯದ ಸಾರಾಂಶ. ವೆರಿ ಕನ್ಫ್ಯೂಸಿವ್, ಹೀಗಾಗಿ ನಿಮಗೆ ಸರಳ ಮಾಡಿ ಸಾರಾಂಶವನ್ನು ಕೊಟ್ಟಿದೆ. ಇಲ್ಲಿ ಬೇರೆ ವಾದಿಗಳು ಪ್ರವೇಶವಾಗಿದ್ದಾರೆ. ಶಂಕರರ ಸಿದ್ಧಾಂತ ಪ್ರಕಾರನೇ ಹೋಗ್ತಾ ಇದ್ದಾಗ ಬೇರೆಯವರು ವಾದ ತಂದುಕೊಳ್ಳಿ, ಏನಾಗ್ಬಿಡ್ತದೆ, ಅನವಶ್ಯಕವಾಗಿ ಸಮುಚ್ಚಯ ಅರ್ಥಗಳಿಗೆ ಅವಕಾಶ ಕೊಡ್ತದೆ. ಕೆಲವು ಸಲ ಗೌಡಪಾದರು ಕ್ಲಿಯರ್ ಮಾಡ್ತಾರೆ, ಕೆಲವು ಸಲ ವ್ಯಾಖ್ಯಾನಕಾರರು ನಾವೇ ಕ್ಲಿಯರ್ ಮಾಡ್ಕೋಬೇಕು. ಅದಕ್ಕೆ ನಾನು ವಿಚಾರ ಮಾಡಿದೆ, ಎಲ್ಲಿಗೆ ಬಂದ್ರೆ ನೀವೀಗ ತಾತ್ಪರ್ಯ ಈಶ್ವರಾದ್ವಯ ಆಯ್ತಲ್ಲ, ಜನ್ಮ ಜನ್ಮಾಂತರದ ಮೃತ್ಯು ಮತ್ತು ಈಶ್ವರಾತ್ರಯ ಮೃತ್ಯು ಎರಡು ವ್ಯತ್ಯಾಸ ಗೊತ್ತಾಯ್ತಾ? ಈಶ್ವರಾತ್ರಯ ಮೃತ್ಯು ಅಂದ್ರೆ ಇಂದ್ರಿಯ ವಿಷಯಗಳ ಸಂಬಂಧದ ಚಕ್ರ ಏನಿದೆಯಲ್ಲ, ಆ ಚಕ್ರದಿಂದ ಹೊರಗೆ ಬರೋದು, ಅಂದ್ರೆ ವೈರಾಗ್ಯ ಅಂತ ಅರ್ಥ. ಜನ್ಮ ಮರಣಾದಿಗಳ ಮೃತ್ಯು, ಜನ್ಮ ಮರಣಾದಿಗಳ ಮೃತ್ಯು ಅಂದ್ರೆ ಏನು, ಜನ್ಮ ಜನ್ಮಾಂತರಗಳಿಂದ ಏನು ಈ ಆತ್ಮನು ವಿಕಾರಕ್ಕೆ ಒಳಪಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಅವುಗಳಿಂದ ಕೊನೆ ಅಂದ್ರೆ ಮೋಕ್ಷ ಅಂತ ಅರ್ಥ. ಈ ವಿರಕ್ತಿಯನ್ನು ಹೊಂದಿದ ಮೇಲೆ ಆ ಮೋಕ್ಷ ಸಾಧ್ಯ ಇದೆ. ಈ ವಿರಕ್ತಿಯನ್ನು ಹೊಂದಲಿಕ್ಕೆ ಉಪಾಸನ ಬೇಕು ಅಂತ ಹೇಳ್ತಾರೆ. ಉಪಾಸನಾ ಪ್ರಾರ್ಥನಾ ವಿಧಿ ಇತ್ಯಾದಿಗಳೆಲ್ಲ ಬೇಕು. ಆ ನಂತರ ನೀವು ಶಾಸ್ತ್ರ ಅನುಗ್ರಹದಿಂದ ಶ್ರವಣವನ್ನು ನಿಧ್ಯಾಸನ ಮಾಡಿ ಅಲ್ಲಿ ಮುಕ್ತರಾಗ್ರಿ, ಇಲ್ಲಿ ಮುಕ್ತರಾಗ್ರಿ, ಆಮೇಲೆ ಅಲ್ಲಿ ಮುಕ್ತರಾಗ್ರಿ. ಡಬಲ್ ಟೇಕ್ ಆಫ್. ಓಂ ಪೂರ್ಣ